ಲೇಖಕ ಪ್ರೇಮ್ಚಂದ್ ಒಂದೆಡೆ ಹೀಗೆಂದಿದ್ದಾರೆ, ಚಿರಕಾಲ ರಾಷ್ಟ್ರವನ್ನು ಒಂದು ಸೂತ್ರದಲ್ಲಿ ಕಟ್ಟುವುದು ಭಾಷಾ ಬಂಧನ ಒಂದೇ. ಕನ್ನಡದ ಕುರಿತು ಲೇಖಕ ಹಮಾನಾಯಕ್ ಹೀಗೆಂದಿದ್ದಾರೆ, ಕನ್ನಡಕ್ಕೆ ಏನಾದರೂ ಆಗಬೇಕಾಗಿದ್ದರೆ ಅದು ಕನ್ನಡಿಗರ ಮನೋಭಾವದ ಬದಲಾವಣೆ, ಕನ್ನಡಕ್ಕೆ ತಮ್ಮನ್ನೇ ಕೊಟ್ಟುಕೊಳ್ಳುವ ಧೋರಣೆ. ಇದು ನಾವು ಯೋಚಿಸಬೇಕಾದ್ದು, ಚಿಂತಿಸಬೇಕಾದ್ದು, ಕಾರ್ಯೋನ್ಮುಖರಾಗಬೇಕಾದ್ದು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಜೈವಿಕ ರೋಗ ನಾಶಕಗಳ ಬಳಕೆಯ ಮಹತ್ವ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಅಮರೇಶ್ ವೈಎಸ್ ಅವರೊಂದಿಗೆ ಸಂದರ್ಶನ ಕೇಳಿ ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ಒಂದು ರೋಗನಾಶಕಗಳು ಅಂದರೆ ಏನು, ಈ ಜೈವಿಕ ರೋಗನಾಶಕಗಳು ಯಾವ್ಯಾವ ಬರ್ತವೆ, ಜೊತೆಗೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ಜೈವಿಕ ರೋಗನಾಶಕಗಳನ್ನು ಬಳಸೋದ್ರ ಬಗ್ಗೆ ಹೆಚ್ಚು ಒಂದು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ರೈತರು, ಜೊತೆಗೆ ವಿಜ್ಞಾನಿಗಳು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಜೈವಿಕ ರೋಗನಾಶಕ ಜೈವಿಕ ಕೀಟನಾಶಕಗಳನ್ನು ಬಳಸಿದ್ರಿಂದ ಸಾಕಷ್ಟು ಪ್ರಯೋಜನ ಇದೆ ಅಂತಕ್ಕಂಥ ವಿಚಾರವನ್ನು ಆಗಾಗ ರೈತರಿಗೆ ಹೇಳ್ತಿರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ರೋಗನಾಶಕಗಳು ಯಾವ್ಯಾವ ಬರ್ತವೆ, ಅವುಗಳ ಬಳಕೆಯ ಮಹತ್ವ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಅಮರೇಶ್ ವಾಯಸ್ ಅವರಿದ್ದಾರೆ, ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಅಮರೇಶ್ ಅವರೇ. ನಮಸ್ಕಾರ. ಮೊದಲನೇದಾಗಿ ಈ ಜೈವಿಕ ನಿಯಂತ್ರಣ ಅಂತೇಳಿ ನಾವು ಕೇಳ್ತಿರ್ತೇವೆ, ಏನಿದು ಜೈವಿಕ ನಿಯಂತ್ರಣ ಅಂತಂದರೆ? ನೋಡಿ, ಬೆಳೆಗಳಲ್ಲಿ ಬರುವ ರೋಗಗಳನ್ನು ನಿಯಂತ್ರಿಸಲು ಯಾವುದೇ ಜೀವಾಣುವನ್ನು ಅಥವಾ ಇನ್ನೊಂದು ಜೀವಾಣುವನ್ನು ಉಪಯೋಗಿಸಿ, ಅಂದರೆ ಮನುಷ್ಯನನ್ನು ಬಿಟ್ಟು ಇತರ ಜೀವಾಣುಗಳನ್ನು ಉಪಯೋಗಿಸಿ ನಾವು ರೋಗಾಣುಗಳ ಚಟುವಟಿಕೆಯನ್ನು ಅಥವಾ ರೋಗವನ್ನು ನಿಯಂತ್ರಣ ಮಾಡುವುದಕ್ಕೆ ನಾವು ಜೈವಿಕ ನಿಯಂತ್ರಣವೆಂದು ಕರಿತೀವಿ. ಜೈವಿಕ ರೋಗ ನಿಯಂತ್ರಣ ಅಂತ ಕರಿತೀವಿ ರೀ. ಅಂದರೆ ನಮ್ಮ ಪರಿಸರದಲ್ಲಿ ನಮ್ಮ ಮಣ್ಣಿನಲ್ಲಿ ಅನೇಕ ನಮಗೆ ಉಪಯೋಗವಾಗಿರತಕ್ಕಂಥ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳಿವೆ. ಅವು ಉದಾಹರಣೆಯಾಗಿ ಟ್ರೈಕೋಡ್ರಮಾ ಅಂತಿದೆ, ಸೂಡೋಮನಾಸ್ ಅಂತಿದೆ, ಬ್ಯಾಸಿಲಸ್ ಅಂತಿದೆ. ಇವುಗಳನ್ನು ಉಪಯೋಗಿಸಿಕೊಂಡು ನಮ್ಮ ಬೆಳೆಗಳಲ್ಲಿ ಬರತಕ್ಕಂಥ ಅನೇಕ ರೋಗಗಳನ್ನು ಹತೋಟಿ ಮಾಡುವ ಒಂದು ವಿಧಾನಕ್ಕೆ ನಾವು ಜೈವಿಕ ನಿಯಂತ್ರಣವೆಂದು ಕರಿತೀವಿ. ಈಗ ಜೈವಿಕ ರೋಗನಾಶಕಗಳ ಒಂದು ಮಹತ್ವನ ಹೇಳ್ತಾರೆ, ಯಾಕೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಅಷ್ಟು ಮಹತ್ವ ಬರ್ತಾ ಇದೆ, ಯಾಕೆ ಅಷ್ಟು ಮಹತ್ವ ಕೊಡಬೇಕು ಅಂತಕ್ಕಂಥ ವಿಚಾರ? ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ, ಆಧುನಿಕ ಕೃಷಿಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಂಡುಕೊಂಡಿದ್ದೇವೆ. ಮೊದಲನೇದಾಗಿ ಯಥೇಚ್ಛವಾಗಿ ನಾವು ಕೆಲವೊಂದು ರೋಗಕ್ಕಾಗಿ, ಕೀಟಕ್ಕಾಗಿ ಮತ್ತು ಈ ರಾಸಾಯನಿಕಗಳನ್ನು, ಅದು ಗೊಬ್ಬರ ರೂಪದಲ್ಲಿರಬಹುದು ಅಥವಾ ಕೀಟನಾಶಕ ರೂಪದಲ್ಲಿರ್ಬೋದು ಅಲ್ಲದೆ ಶಿಲೀಂಧ್ರನಾಶಕ ರೂಪದಲ್ಲಿರ್ಬೋದು, ಯಥೇಚ್ಛವಾಗಿ ನಮ್ಮ ಕೃಷಿಯಲ್ಲಿ ನಮ್ಮ ವ್ಯವಸಾಯದಲ್ಲಿ ನಾವು ಉಪಯೋಗ ಮಾಡ್ತಾ ಬಂದಿವಿ. ಇದರಿಂದ ಏನಾಯಿತು, ಪರಿಸರ ವಾಯುಮಾಲಿನ್ಯ, ಅದಲ್ಲದೆ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಅನೇಕ ಸೂಕ್ಷ್ಮಾಣು, ನಮಗೆ ಉಪಯೋಗ ಇರತಕ್ಕಂಥ ಸೂಕ್ಷ್ಮಾಣುಗಳ ಸಂಖ್ಯೆನ ನಾವು ಕಡಿಮೆ ಮಾಡಿವಿ. ಈ ಅದಲ್ಲದೆ ಈ ಕೀಟನಾಶಕಗಳ ಯಥೇಚ್ಛ ಬಳಕೆಯಿಂದ ನಮ್ಮ ಕೃಷಿಯಲ್ಲಿ ಹೆಚ್ಚು ಖರ್ಚು ಸಹ ಹೆಚ್ಚು ಆಗುವ ಒಂದು ಹಂತಕ್ಕೆ ನಾವು ಮುಟ್ಟಿಬಿಟ್ಟಿದ್ದೇವೆ. ಇದರಿಂದ ಏನಾಗ್ತಾ ಇದೆ, ರೈತನಿಗೆ ಸಿಗ್ತಕ್ಕಂಥ ಲಾಭಾಂಶ ಕಡಿಮೆ ಆಗ್ತಾ ಇದೆ. ಅದಲ್ಲದೆ ಇದೆಲ್ಲಕ್ಕೂ ಮುಖ್ಯವಾಗಿ ಈ ರೋಗ ಇರಬಹುದು, ಕೀಟಗಳಲ್ಲಿ ನಾವು ಶಿಲೀಂಧ್ರನಾಶಕಗಳ ಒಂದು ರೆಜಿಸ್ಟೆನ್ಸ್, ತಡ್ಕೊಳ್ಳುವ ಶಕ್ತಿ ಸಹ ಅವುಗಳಲ್ಲಿ ಬಂದ್ಬಿಟ್ಟೆ. ಅದಲ್ಲದೆ ಅನೇಕ ಕೀಟನಾಶಕಗಳಲ್ಲಿ ಸಹ ನಾವು ಕೀಟಗಳ ನಿರೋಧಕ ಶಕ್ತಿಯನ್ನು ಬಂದಿದೆ. ಇವೆಲ್ಲವನ್ನ ನೋಡಿದಾಗ ಇದಕ್ಕೆ ಪರ್ಯಾಯವಾಗಿ ಪರಿಸರಕ್ಕೆ ಪೂರಕವಾಗಿ, ಅಲ್ಲದೆ ಅದರಲ್ಲಿ ಮುಖ್ಯವಾಗಿ ಈ ಮಣ್ಣಿನಿಂದ ಬರ್ತಕ್ಕಂಥ ರೋಗಾಣುವನ್ನು ನಾವು ಹತೋಟಿ ಮಾಡಬೇಕಾದಾಗ ಮುಖ್ಯವಾಗಿ ಬಹಳ ಅತ್ಯಂತ ಮಹತ್ವದ ಒಂದು ನಿಯಂತ್ರಣ ಅಂತಂದ್ರೆ ಈ ಜೈವಿಕ ಶಿಲೀಂಧ್ರನಾಶಕಗಳನ್ನು ನಾವು ಬಳಕೆ ಮಾಡಿ ಈ ರೋಗಗಳನ್ನು ಹತೋಟಿ ಮಾಡಬಹುದು. ಯಾವ್ಯಾವ ಮುಖ್ಯವಾಗಿ ಜೈವಿಕ ಒಂದು ರೋಗನಾಶಕಗಳು ಅಥವಾ ಈ ಶಿಲೀಂಧ್ರನಾಶಕಗಳು ನಮ್ಮ ಬೆಳೆಗಳಿಗೆ ರೋಗ ನಿರ್ವಹಣೆಯಲ್ಲಿ ಉಪಯೋಗ ಮಾಡಬಹುದು ಅಂತಿರ್ತಾವೆ? ಮೊದಲನೇದಾಗಿ ಈ ಟ್ರೈಕೋಡ್ರಮಾ ಅಂತೇಳಿ ಜೈವಿಕ ಶಿಲೀಂಧ್ರವಿದೆ, ಇದನ್ನು ನಾವು ಅನೇಕ ಬೆಳೆಗಳ ರೋಗವನ್ನು ಹತೋಟಿ ಮಾಡಲು ಉಪಯೋಗಿಸಬಹುದು. ಅದಲ್ಲದೆ ದುಂಡಾಣುವಂತೂ ಸುಡೋಮನಾಸ್ ಅನ್ನುವ ಒಂದು ದುಂಡಾಣುವನ್ನು ಸಹ ನಾವು ಉಪಯೋಗ ಮಾಡಿ ರೋಗಾಣುಗಳನ್ನು ಹತೋಟಿ ಮಾಡಬಹುದು. ಅದಲ್ಲದೆ ಬ್ಯಾಸಿಲಸ್ ಅನ್ನುವ ಒಂದು ಜೈವಿಕ ಶಿಲೀಂಧ್ರನಾಶಕ ಸಿಗುತ್ತೆ, ಫ್ಯಾಸಿಲೋಮೈಸಸ್ ಅಂತಿದೆ, ಇವುಗಳನ್ನು ನಾವು ಉಪಯೋಗಿಸಿ ಬೆಳೆಗಳಲ್ಲಿ ಬರ್ತಕ್ಕಂಥ ಅನೇಕ ರೋಗವನ್ನು ನಾವು ಹತೋಟಿ ಮಾಡಬಹುದು. ಈಗ ಈ ಜೈವಿಕ ರೋಗನಾಶಕಗಳನ್ನು ಯಾವ ವಿಧವಾದಂಥ ರೋಗಾಣುವನ್ನು ಹತೋಟಿ ಮಾಡಲಿಕ್ಕೆ ಬಳಸಬಹುದು ಅಂತ? ಮುಖ್ಯವಾಗಿ ಈ ಭೂಮಿಯಿಂದ ಬರ್ತಕ್ಕಂಥ ರೋಗಗಳು, ಉದಾಹರಣೆಗೆ ಈ ಕಾಂಡ ಕೊಳಿತಕ್ಕಂಥ ರೋಗ, ಬೇರು ಕೊಳಿತಕ್ಕಂಥ ರೋಗ, ಸಸಿ ಸಾಯ್ತಕ್ಕಂಥ ರೋಗಗಳು, ಇವುಗಳಿಗೆ ಮುಖ್ಯವಾಗಿ ಭೂಮಿಯಲ್ಲಿರ್ತಕ್ಕಂಥ ಅನೇಕ ಶಿಲೀಂಧ್ರಗಳು, ಉದಾಹರಣೆಗೆ ಈ ಫಿಜೇರಿಯಂ ಅನ್ನುವಂಥ ಶಿಲೀಂಧ್ರ, ರೈಸಕ್ಟೋನಿಯಾ ಅನ್ನುವ ಶಿಲೀಂಧ್ರ, ಸ್ಕ್ಲಿರೋಷಿಯಾ, ಪೀಥಿಯಂ, ಫೈಟಾಪ್ತರ, ಹೀಗೆ ಅನೇಕ ಶಿಲೀಂಧ್ರಗಳು ಭೂಮಿಯಲ್ಲಿ ವಾಸವಾಗಿದ್ದುಕೊಂಡು ಇವೇನಾಗುತ್ತೋ ನಮ್ಮ ಅನೇಕ ಬೆಳೆಗಳಲ್ಲಿ, ಈ ಶೇಂಗಾ ಇರ್ಬೋದು, ತೊಗರಿ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಹಲವಾರು ಬೆಳೆಗಳಲ್ಲಿ ಅನೇಕ ವಿಧವಂಥ ಈ ಬೇರು ಕೊಳೆ, ಕಾಂಡ ಕೊಳೆ, ಆಮೇಲೆ ಕಾಯಿ ಕೊಳೆಗಳನ್ನು, ಬೀಜ ಕೊಳೆಯನ್ನು ಸಹ ರೋಗವನ್ನು ಉಂಟು ಮಾಡುತ್ತೆ. ಇವುಗಳನ್ನು ನಾವು ಹತೋಟಿ ಮಾಡುವುದಕ್ಕಾಗಿ ಅನೇಕ ಜೈವಿಕ ಶಿಲೀಂಧ್ರನಾಶಕಗಳನ್ನು ನಾವು ಉಪಯೋಗ ಮಾಡಿ ಈ ರೋಗವನ್ನು ಹತೋಟಿ ಮಾಡಬಹುದು. ಈಗ ಮುಖ್ಯವಾಗಿ ನೀವು ಹೇಳಿದ್ರೆ ಟ್ರೈಕೋಡರ್ಮಾ ಮತ್ತು ಸುಡೋಮೋನಾಸ್ ಅಂತ ಹೇಳಿ, ಈ ಟ್ರೈಕೋಡರ್ಮಾ ಒಂದು ಶಿಲೀಂಧ್ರನಾಶಕದ ಬಗ್ಗೆ ಹೇಳ್ತಾರೆ, ಇದು ಮಹತ್ವ ಅನ್ನ ತಿಳಿಸ್ಕೊಡ್ರಿ, ಟ್ರೈಕೋಡರ್ಮಾದ ಮಹತ್ವ ಏನು ಇದ್ರದ್ದು ಅಂತೇಳಿ? ಇದು ನೋಡಿ, ಈ ನಮ್ಮ ಭೂಮಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ಭೂಮಿಯಲ್ಲಿ ಟ್ರೈಕೋಡರ್ಮಾ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ನಾವು ರಾಸಾಯನಿಕ ಕೃಷಿಯನ್ನು ಅವಲಂಬಿಸಿ ರಾಸಾಯನಿಕ ಅನೇಕ ಶಿಲೀಂಧ್ರನಾಶಕಗಳು, ರೋಗನಾಶಕಗಳು ಮತ್ತು ಕೀಟನಾಶಕಗಳನ್ನು ಯಥೇಚ್ಛವಾಗಿ ಬಳಸಿ, ಅದಲ್ಲದೆ ಈ ರಾಸಾಯನಿಕ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸಿ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಈ ಟ್ರೈಕೋಡರ್ಮಾ ಅನ್ನುವ ಒಂದು ಶಿಲೀಂಧ್ರದ ಸಂಖ್ಯೆ ಕಡಿಮೆ ಭೂಮಿಯಲ್ಲಿರ್ತಕ್ಕಂಥ ಒಂದು ಶಿಲೀಂಧ್ರ. ಇದರಲ್ಲಿ ಅನೇಕ ಪ್ರಭೇದಗಳಿವೆ. ಈ ಟ್ರೈಕೋಡರ್ಮಾ ವಿರಿಡೆ ಅಂತಿದೆ, ಟ್ರೈಕೋಡರ್ಮಾ ಅರ್ಜಿಯಾನಮ್ ಅಂತಿದೆ, ಟ್ರೈಕೋಡರ್ಮಾ ಅಮೆಟಾ ಅಂತಿದೆ, ಟ್ರೈಕೋಡರ್ಮಾ ಕೋನಂಗಿ ಅಂತಿದೆ, ಟ್ರೈಕೋಡರ್ಮಾ ಸುಡೋಕೋನಾಂಗಿ ಅಂತಿದೆ, ಟ್ರೈಕೋಡರ್ಮಾ ವೈರಸನ್ಸ್ ಅನ್ನುವ ಪ್ರಭೇದಗಳು, ಇದರಲ್ಲಿ 10 ಹಲವಾರು ಪ್ರಭೇದಗಳು ಇವೆ. ಅದರಲ್ಲಿ ಮುಖ್ಯವಾಗಿ ನಾವು ಈ ಟ್ರೈಕೋಡರ್ಮಾ ವಿರಿಡೆ ಮತ್ತು ಟ್ರೈಕೋಡರ್ಮಾ ಅರ್ಜಿಯಾನ ಅನ್ನುವ ಪ್ರಭೇದಗಳನ್ನು ನಾವು ಯಥೇಚ್ಛವಾಗಿ ಬಳಸಿಕೊಂಡು ಅನೇಕ ರೋಗಗಳನ್ನು ಹತೋಟಿ ಮಾಡಲು ಇವೆರಡು ಶಿಲೀಂಧ್ರಗಳನ್ನು ನಾವು ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಇದ್ದೇವೆ. ಈಗ ಟ್ರೈಕೋಡರ್ಮಾ ಅಂತ ಹೇಳಿದ್ರೆ ಇದು ಯಾವ್ಯಾವ ರೋಗಗಳ ಹತೋಟಿಯನ್ನು ಮಾಡಲಿಕ್ಕೆ ರೈತರು ಬಳಸಬಹುದು ಅಂತಿರ್ತಾವೆ? ಸಾಮಾನ್ಯವಾಗಿ ಈಗ ಶೇಂಗಾದಲ್ಲಿ ಬರ್ತಕ್ಕಂಥ ಬುಡ ಕೊಳೆ ಇರ್ಬೋದು, ಕಾಂಡ ಕೊಳೆ ಇರ್ಬೋದು, ಅದಲ್ಲದೆ ಈ ತೊಗರಿಯಲ್ಲಿ ನಟೆ ರೋಗ ಇರ್ಬೋದು, ಇನ್ನು ಮೆಣಸಿನಕಾಯಲ್ಲೂ ಸಹ ನಟೆ ರೋಗ ಇರ್ಬೋದು, ಅದಲ್ಲದೆ ಇನ್ನು ಅನೇಕ ಕಾಯಿಪಲ್ಲೆ ಬೆಳೆಗಳಾಗಿರ್ತಕ್ಕಂಥ ಟೊಮ್ಯಾಟೊ, ಬದನೆ, ಯಾವುದೇ ಥರದ ತರಕಾರಿ ಬೆಳೆಗಳಲ್ಲಿ ಸಹ ನಾವು ಮಣ್ಣಿನಿಂದ ಬರ್ತಕ್ಕಂಥ ಕಾಂಡ ಮತ್ತು ಬೇರು ಕೊಳೆಗಳನ್ನು, ರೋಗಗಳನ್ನು ಹತೋಟಿ ಮಾಡಲು ನಾವು ಟ್ರೈಕೋಡರ್ಮಾವನ್ನು ಉಪಯೋಗಿಸ್ಬೋದು. ಹೇಗೆ ಬಳಸೋದು ಅದನ್ನು, ಏನು ಮಣ್ಣಿಗೆ ಹಾಕಬೇಕು, ಬೀಜೋಪಚಾರ ಮಾಡಬೇಕು, ಹೇಗಂತಿರ್ತಾವೆ? ಸಾಮಾನ್ಯವಾಗಿ ನಾವು ಇದನ್ನು ಬೀಜೋಪಚಾರ ಮಾಡಿ ಬಿತ್ತಬಹುದು. ಇದಕ್ಕಾಗಿ ನಾವು 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬಿತ್ತನೆಯ ಮುಂಚಿತವಾಗಿ ಈ ಬೀಜವನ್ನು ಟ್ರೈಕೋಡರ್ಮಾ ಶಿಲೀಂಧ್ರನಾಶಕವನ್ನು ಬಳಸಿ ಬೀಜೋಪಚಾರ ಮಾಡಿ ಅದನ್ನು ಬಿತ್ತಬಹುದು. ಅದಲ್ಲದೆ ಇನ್ನು ಹೆಚ್ಚು ಪ್ರಮಾಣದಲ್ಲಿ ಭೂಮಿಗೆ ಸಹ ನಾವು ಹಾಕಬಹುದು. ಅದನ್ನ ಹಾಕ್ಬೇಕಾದ್ರೆ ಡೈರೆಕ್ಟ್ ನಾವು ತಿಪ್ಪೆ ಗೊಬ್ಬರ ಜೊತೆಗೆ ಹಾಕುವಂಗಿಲ್ಲ, ನೇರವಾಗಿ ಟ್ರೈಕೋಡರ್ಮ ಹಾಕುವಂಗಿಲ್ಲ, ತಿಪ್ಪಿ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಹಾಕೋದು. ತಿಪ್ಪಿ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ಹೆಚ್ಚು ಕಾಲ ಆ ಭೂಮಿಯಲ್ಲಿ ಟ್ರೈಕೋಡರ್ಮ ಉಳಿಯುತ್ತದೆ, ಅದು ವಂಶಾಭಿವೃದ್ಧಿಯಾಗಿ ಅಲ್ಲೇ ಬೆಳವಣಿಗೆನೂ ಹೊಂದುತ್ತೆ. ಆ ಒಂದು ಕಾರಣಕ್ಕಾಗಿ ನಾವು ಡೈರೆಕ್ಟ್ ಹಾಕೋದ್ರಿಂದ ಏನಾಗುತ್ತೆ, ಬಿಸಿಲಿನ ಮತ್ತು ತೇವಾಂಶ ಇರಲಿಲ್ಲ ಅಂತಂದ್ರೆ ಜೀವ ಇರತಕ್ಕಂಥ ವಸ್ತುವಾಗಿ ಜೀವ ಸತ್ತು ಹೋಗುತ್ತೆ. ಅಂದ್ರೆ ನೀವಂದಂಗೆ ಇದನ್ನ ಟ್ರೈಕೋಡರ್ಮವನ್ನ ಬೀಜೋಪಚಾರವನ್ನ ಮಾಡಬಹುದು, ಜೊತೆಗೆ ತಿಪ್ಪಿ ಗೊಬ್ಬರದ ಜೊತೆಗೆ ಮಿಶ್ರಣ ಮಾಡಿ ಭೂಮಿಗೆ ಹಾಕಬಹುದು. ಎರಡು ವಿಧದಲ್ಲಿ ಇನ್ನು ಬುಡಕ್ಕೆ ಸಹ, ಬುಡಕ್ಕೆ ಈ ಬೇರು ಕೊಳೆತಕ್ಕಂಥ ಅಥವಾ ಬೇರಿನ ಭಾಗಕ್ಕೆ ಸಹ ರೈತರು ಈ ಎರೆಗೊಬ್ಬರ ಜೊತೆಗೆ ಅಥವಾ ತಿಪ್ಪೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಅದನ್ನ ಭೂಮಿಗೆ ಹಾಕಬಹುದು. ಅಂದ್ರೆ ನೀವು ಹೇಳಿದಂಗೆ ಈ ಶೇಂಗಾ ಬೆಳೆಯಲ್ಲಿರ್ಬೋದು, ತೊಗರಿ ಬೆಳೆಯಲ್ಲಿ ಬರ್ತಕ್ಕಂಥ ನೆಟೆ ರೋಗ, ಶೇಂಗಾ ಬೆಳೆಯಲ್ಲಿ ಬರ್ತಕ್ಕಂಥ ಬುಡ ಕೊಳೆ ರೋಗ, ಬೇರು ಕೊಳೆ ರೋಗಗಳು, ಹಣ್ಣು ಕೊಳೆತಕ್ಕಂಥ ರೋಗಗಳು, ಹಣ್ಣಿನ ಬೆಳೆಗಳಲ್ಲಿ, ತರಕಾರಿ ಬೆಳೆಗಳಲ್ಲಿ, ಇತರೆ ಒಂದು ಕ್ಷೇತ್ರ ಬೆಳೆಗಳಲ್ಲಿ ಎಲ್ಲಾ ಬೆಳೆಗಳಲ್ಲಿ ಉಪಯೋಗ ಮಾಡಬಹುದು ಅಂತ ಮಾಡಬಹುದು ಎಲ್ಲಾ ಬೆಳೆಗಳಲ್ಲಿ. ಮುಖ್ಯವಾಗಿ ಭೂಮಿಯಿಂದ ಬರ್ತಕ್ಕಂಥ ರೋಗಗಳನ್ನು ಹತೋಟಿ ಮಾಡಲು, ಮಣ್ಣಿನಿಂದ ವಿಶೇಷವಾಗಿ ಮಣ್ಣಿನಿಂದ ಬರ್ತಕ್ಕಂಥ ಅನೇಕ ರೋಗಗಳ ಹತೋಟಿ ಮಾಡೋ ಸಲುವಾಗಿ ನಾವು ಟ್ರೈಕೋಡರ್ಮವನ್ನು ನಾವು ಉಪಯೋಗ ಮಾಡಬಹುದು. ಇನ್ನ ಮತ್ತೊಂದು ತಾವು ಹೇಳಿದ್ರೆ ಸುಡೋಮೊನಾಸ್ ಅಂತ ಹೇಳಿ, ಈ ಸುಡೋಮೊನಾಸ್ ಜೈವಿಕ ರೋಗನಾಶಕದ ಬಗ್ಗೆ ಇದರ ಮಹತ್ವ ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ಲಿ. ಟ್ರೈಕೋಡ್ರಮ ಇದು ಒಂದು ಶಿಲೀಂಧ್ರ, ಆದರೆ ಸುಡೋಮೊನಾಸ್ ಇದು ಒಂದು ದುಂಡಾಣು. ಇದು ಏಕಕೋಶ ಹೊಂದಿದ್ದು ಇದು ಸಹ ನಾವು ಜೈವಿಕ ರೋಗನಾಶಕವಾಗಿ ಬಳಸಬಹುದು. ಇದು ಹಲವಾರು ಬೆಳೆಗಳಲ್ಲಿ ಭೂಮಿಯಿಂದ ಬರ್ತಕ್ಕಂಥ ರೋಗ ಆಗಿರಬಹುದು, ಇನ್ನೂ ಕೆಲವೊಂದು ಸಲ ಎಲೆ ಮೇಲೆ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗಗಳನ್ನು ಹತೋಟಿ ಮಾಡಲು ಸಹ ಸುಡೋಮೊನಾಸನ್ನ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಹೇಗೆ ಕೆಲಸ ಮಾಡ್ತದೆ ಸುಡೋಮೊನಾಸ್? ಇದು ನೋಡಿ, ಸಾಮಾನ್ಯವಾಗಿ ನಾವು ಬೆಳೆಗಳಿಗೆ ಸುಡೋಮೊನಾಸ್ ಸ್ಪ್ರೇ ಮಾಡಿದಾಗ ಮೊದಲನೇದಾಗಿ ಈ ಒಂದು ದುಂಡಾಣು ಬೆಳೆಗೆ ಬೆಳೆ ವರ್ಧಕವಾಗಿ ಕೆಲಸ ಮಾಡುತ್ತೆ, ಬೆಳೆ ಪ್ರಚೋದಕವಾಗಿ ಕೆಲಸ ಮಾಡ್ತದೆ. ಅದಲ್ಲದೆ ಇದು ತನ್ನ ಕೋಶಗಳಲ್ಲಿ ಕೆಲವೊಂದು ಆಂಟಿಬಯೋಟಿಕ್ಸ್ ಅಂತ ನಾವು ಕರಿತೀವಿ, ಅದನ್ನು ಉತ್ಪನ್ನ ಮಾಡುತ್ತೆ. ಇದರಿಂದ ಏನಾಗ್ತದೆ, ರೋಗಕಾರಕ ಶಿಲೀಂಧ್ರಗಳು ಇರ್ಬೋದು ಅಥವಾ ದುಂಡಾಣುಗಳನ್ನು ಇರ್ಬೋದು, ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತೆ ಅಥವಾ ಅವುಗಳನ್ನು ಸಪ್ರೆಸ್ ಮಾಡಿ ರೋಗಾಣುಗಳ ಬೆಳವಣಿಗೆಯನ್ನು ಸಪ್ರೆಸ್ ಮಾಡುತ್ತೆ. ಅದಲ್ಲದೆ ಬೆಳೆಗೆ ಬೆಳೆ ವರ್ಧಕವಾಗಿ ಇದನ್ನು ನಾವು ಸುಡೋಮೊನಾಸ್ ನಾವು ಏನಂತ ಕರಿತೀವಿ ಅಂದ್ರೆ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಬ್ಯಾಕ್ಟರ್ ಅಂತ ಕರಿತೀವಿ. ಅದಲ್ಲದೆ ಇದೇನ್ ಮಾಡ್ತದಪ್ಪ ಅಂತಂದ್ರೆ ಇನ್ನೂ ಕೆಲವೊಂದು ಆಂಟಿಬಯೋಟಿಕ್ ಕಿಣ್ವಗಳನ್ನು ಸಹ ಉತ್ಪನ್ನ ಮಾಡಿ ಆ ಕಿಣ್ವಗಳು ಆ ರೋಗಕಾರಕ ಬರತಕ್ಕಂಥ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಅನೇಕ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತಾರೆ. ಅಂದ್ರೆ ಇದನ್ನ ಬಳಸುವುದಾದ್ರೆ ಹೇಗೆ ಉಪಯೋಗ ಮಾಡಬಹುದು ಅಂತ ಸುಡೋಮೊನಾಸ್? ಇದನ್ನು ಸಹ ನಾವು ಸುಡೋಮೊನಾಸ್ ಅನ್ನು ಸಹ ನಾವು ಬೀಜಕ್ಕೆ ಬೀಜೋಪಚಾರವಾಗಿ ಬಳಸಬಹುದು ಸರ್. ಅದಲ್ಲದೆ ಭೂಮಿಗೆ ಸಹ ನಾವು ಹಾಕಬಹುದು, ಮಣ್ಣಿನ ಜೊತೆಗೆ ಕಲಸಿ ಹಾಕಬಹುದು, ಅಥವಾ ತಿಪ್ಪೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಹಾಕಬಹುದು, ಅಥವಾ ಎರೆಗೊಬ್ಬರ ಜೊತೆಗೆ ಮಿಶ್ರಣವನ್ನು ಮಾಡಿ ಭೂಮಿಗೆ ಹಾಕಬಹುದು. ಅದಲ್ಲದೆ ಈ ಸುಡೋಮೊನಾಸನ್ನು ಸಹ ನಾವು ಸ್ಪ್ರೇ ಆಗಿ ಬೇರೆ ಬೇರೆ ಹಂತಗಳಲ್ಲಿ ಬೆಳೆಗೆ ಸಿಂಪರಣೆಯನ್ನು ಸಹ ಮಾಡಬಹುದು. ಉದಾಹರಣೆಗಾಗಿ ಭತ್ತದಲ್ಲಿ ಬರ್ತಕ್ಕಂಥ ಬೆಂಕಿ ರೋಗ ಇರಬಹುದು, ಶೀತ್ ಬ್ಲೈಟ್ ಅಂತ ನಾವು ಎಲೆ ಮಚ್ಚ ರೋಗ ಅಂತ ಕರಿತೀವಿ, ಅಥವಾ ಬ್ಯಾಕ್ಟೀರಿಯಾ ಎಲೆ ಮಚ್ಚ ರೋಗ ಅಂತ ಕರಿತೀವಿ, ಅವುಗಳನ್ನು ಸಹ ನಾವು ಹತೋಟಿ ಮಾಡಲು ಈ ಸುಡೋಮೊನಾಸನ್ನು ಉಪಯೋಗಿಸಿದ ಒಂದು ಉದಾಹರಣೆಗಳಿವೆ. ಇದರಿಂದ ಸಹ ನಾವು ರೋಗವನ್ನು ಸುಡೋಮೊನಾಸನ್ನು ನಾವು ಸ್ಪ್ರೇ ಮಾಡುವುದರಿಂದ ಬೆಳೆಯ ವಿವಿಧ ಹಂತಗಳಲ್ಲಿ ಸ್ಪ್ರೇ ಮಾಡುವುದರಿಂದ ಈ ಬೆಳೆಯಲ್ಲಿ ಬರ್ತಕ್ಕಂಥ ಅನೇಕ ಎಲೆ ಚುಕ್ಕೆ ರೋಗ ಇರ್ಬೋದು, ಎಲೆ ಮಚ್ಚೆ ರೋಗ ಇರ್ಬೋದು, ಅವು ಸಹ ಕಡಿಮೆ ಆಗಿರುವುದು ನಮ್ಮ ಸಂಶೋಧನೆಯಿಂದ ತಿಳಿದು ಬಂದಿದೆ. ಅಂದ್ರೆ ಈಗ ನೀವು ಸುಡೋಮೊನಾಸ್ ಅನ್ನ ಸ್ಪ್ರೇ ಮಾಡಬಹುದು ಅಂತ ಹೇಳಿದ್ರೆ, ಆದ್ರೆ ಟ್ರೈಕೋಡರ್ಮವನ್ನ ಸಿಂಪರಣೆ ಮಾಡ್ಲಿಕ್ಕೆ ಬರೋದಿಲ್ಲ ಅದು? ಇವೆರಡರಲ್ಲಿ ಕಂಪೇರ್ ಮಾಡಿದರೆ ನಾವು ಸುಡೋಮೊನಾಸ್ ಅನ್ನ ನಾವು ಸ್ಪ್ರೇ ಆಗಿ ಬಳಸಬಹುದು. ಟ್ರೈಕೋಡರ್ಮ ಭೂಮಿಗೆ ಹಾಕೋದ್ರಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇನ್ನ ಈ ಸುಡೋಮೊನಾಸ್ ಅಂದ್ರಲ್ಲ, ಇದು ಮುಖ್ಯವಾಗಿ ಯಾವ ರೋಗಗಳನ್ನ ಹತೋಟಿ ಮಾಡ್ಲಿಕ್ಕೆ ಉಪಯೋಗ ಮಾಡಬಹುದು ಸುಡೋಮೊನಾಸ್ ಅನ್ನ? ಈಗ ನೀವು ಹೇಳಿದ್ರೆ ಟ್ರೈಕೋಡರ್ಮ ತೊಗರಿಯಲ್ಲಿ ಬರ್ತಕ್ಕಂಥ ನೆಟೆ ರೋಗ, ಬುಡ ಶೇಂಗಾದಲ್ಲಿ ಬುಡ ಕೊಳೆ ರೋಗ, ಕಾಯಿ ಕೊಳೆತಕ್ಕಂಥ ರೋಗಗಳಿಗೆ ಉಪಯೋಗ ಮಾಡಬಹುದು ಅಂತ, ಅದೇ ತರ ಈ ಸುಡೋಮೊನಾಸ್ ಅನ್ನ ಇದಕ್ಕೆ ರೋಗಕ್ಕೆ ಉಪಯೋಗ ಮಾಡುವ ಹತೋಟಿ ಮಾಡಲಿಕ್ಕೆ? ಸಾಮಾನ್ಯವಾಗಿ ಇದು ಸುಡೋಮೊನಾಸ್ ಸಹ ನಾವು ಭೂಮಿಯಿಂದ ಬರ್ತಕ್ಕಂತ ರೋಗಗಳಾಗಿರ್ತಕ್ಕಂಥ ಎಲೆ ಕಾಂಡ ಕೊಳೆ, ಬೇರು ಕೊಳೆ, ಬೀಜ ಕೊಳೆ ರೋಗಗಳನ್ನ ಹತೋಟಿ ಮಾಡುವುದು. ಇದಲ್ಲದೆ ಈವನ್ ನಾವು ಎಲೆ ಮೇಲೆ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗಗಳನ್ನ ಸಹ ಅಥವಾ ಈವನ್ ಬೂದಿ ರೋಗಗಳನ್ನ ಸಹ ನಾವು ನಿವಾರಣೆ ಮಾಡಬಹುದು. ಇನ್ನ ಒಟ್ಟಾರೆ ಈಗ ಕೆಲವೊಮ್ಮೆ ಹೇಳ್ತಿರ್ತಾರೆ ಜೈವಿಕ ರೋಗನಾಶಕಗಳನ್ನ ಬಳಸುವಾಗ ಆದಷ್ಟು ಕೆಲವೊಂದಿಷ್ಟು ರೈತರು ಮುನ್ನೆಚ್ಚರಿಕೆಯನ್ನು ತಗೋಬೇಕಂತಕ್ಕಂಥ ವಿಚಾರ ಏನು, ಒಂದು ರೈತರು ಎಚ್ಚರಿಕೆ ವಹಿಸಬೇಕಾಗತ್ತೆ ಜೈವಿಕ ರೋಗನಾಶಕಗಳನ್ನ ಬಳಸುವ ಸಂದರ್ಭದಲ್ಲಿ? ಮೊದಲನೇದಾಗಿ ಈ ಜೈವಿಕ ರೋಗನಾಶಕಗಳನ್ನ ನಾವು ಬಳಸಬೇಕಾದಾಗ ಇವುಗಳು ಒಂದನ್ನೇ ಬೆಳಗ್ಗೆ ಸಿಂಪಡಣೆ ಮಾಡಬೇಕು. ಇದ್ರ ಜೊತೆಗೆ ಬೇರೆ ಯಾವುದೇ ಶಿಲೀಂಧನಾಶಕ ಕೀಟನಾಶಕವನ್ನ ಮಿಕ್ಸ್ ಮಾಡಬಾರ್ದು. ಇದು ಮೊದಲನೇ ಮುನ್ನೆಚ್ಚರಿಕೆಯನ್ನ ಅವರು ಪಾಲನೆ ಮಾಡಬೇಕು. ಅದಲ್ಲದೆ ಸಾಮಾನ್ಯವಾಗಿ ಈ ಜೈವಿಕ ಶಿಲೀಂಧನಾಶಕಗಳನ್ನು ನಾವು ಬಳಸುವಾಗ ಸಾಮಾನ್ಯವಾಗಿ ಮುಂಜಾನೆ ಮತ್ತು ಸಾಯಂಕಾಲ ಸಮಯದಲ್ಲಿ ಸ್ಪ್ರೇಯನ್ನು ಮಾಡಬೇಕಾಗತ್ತೆ. ಮಧ್ಯಾಹ್ನ ಬಿಸಿಲಿನಲ್ಲಿ ಬಿಸಿಲಿರ್ತಕ್ಕಂಥ ಸಮಯದಲ್ಲಿ ಸಿಂಪಡಣೆ ಮಾಡಿದರೆ ಇದು ಒಂದು ಜೀವ ಇರತಕ್ಕಂಥ ವಸ್ತು, ಅವುಗಳ ಸಂಖ್ಯೆ ಕಡಿಮೆ ಆಗುವ ಸಾಧ್ಯತೆ, ಸತ್ತು ಹೋಗುವ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಎಷ್ಟು ತಂಪು ಹೊತ್ತಿನಲ್ಲಿ ನಾವು ಅದರ ಉಪಯೋಗ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ, ಭೂಮಿಯಲ್ಲಿ ಜೀವಂತವಾಗಿ ಬೆಳೆಯುತ್ತೆ ಅದು ಭೂಮಿ ಬೆಳೆಯುತ್ತದೆ. ಆಮೇಲೆ ಅದಲ್ಲದೆ ವಾತಾವರಣದಲ್ಲಿ ಅಥವಾ ಮಣ್ಣಿನಲ್ಲಿ ತೇವಾಂಶ ಇದ್ರೆ ಅವು ಇನ್ನೂ ವೃದ್ಧಿಯಾಗಿ ಈ ರೋಗವನ್ನು ಹತೋಟಿ ಮಾಡಲು ಬಹಳ ಯಶಸ್ವಿ ಆಗುತ್ತೆ. ಇನ್ನು ಈ ಜೈವಿಕ ರೋಗನಾಶಕ ನೀವು ಹೇಳಿದ್ರೆ ಟ್ರೈಕೋಡರ್ಮ ಮತ್ತು ಸುಡೋಮೊನಾಸ್, ಈ ಒಂದು ಜೈವಿಕ ರೋಗನಾಶಕಗಳ ಹೇಗೆ ಬಳಸಬೇಕು, ಇವನ್ನ ಉಪಯೋಗ ಮಾಡುವುದಾದ್ರೆ ಹೇಗೆ ಮಾಡೋದು ಇವನ್ನ? ಇದನ್ನ ನಾವು ಬೀಜಕ್ಕೆ ಬೀಜೋಪಚಾರವಾಗಿ ಬಿತ್ತಬಹುದ್ರಿ, ಅದಲ್ಲದೆ ಭೂಮಿಗೆ ತಿಪ್ಪಿ ಗೊಬ್ಬರದ ಜೊತೆಗೆ ಅಥವಾ ಎರೆಗೊಬ್ಬರದ ಜೊತೆಗೆ ಮಿಶ್ರಣವನ್ನು ಮಾಡಿ ನಾವು ಬಳಸಬಹುದು. ಇನ್ನು ಕೆಲವೊಂದು ಸಸಿ ತೋಟಗಾರಿಕಾ ಬೆಳೆ ಇರಬಹುದು, ಟೊಮ್ಯಾಟೊ ಇರಬಹುದು ಅಥವಾ ನಾವು ಭತ್ತ ಇರಬಹುದು, ಈ ಸಸಿಗಳನ್ನು ಸಹ ನಾವು ನಾಟಿ ಮಾಡುವ ಪೂರ್ವದಲ್ಲಿ ಜೈವಿಕ ಶಿಲೀಂಧ್ರನಾಶಕಗಳು ಸೂಡೋಮೊನಾಸ್ ದ್ರಾವಣವನ್ನು ಮಾಡಿ ಆ ದ್ರಾವಣದಲ್ಲಿ ಅದ್ದಿ ಸಸಿಗಳನ್ನು ಅದ್ದಿ ನಾಟಿ ಮಾಡಬಹುದು. ಅದಲ್ಲದೆ ಇನ್ನು ಭೂಮಿಗೆ ಸಹ ನಾವು ಡೈರೆಕ್ಟ್ ಆಗಿ ಈ ತಿಪ್ಪೆ ಗೊಬ್ಬರ ಜೊತೆಗೆ ಆದ್ರೆ ಹಾಕ್ಬಹುದು ಅಥವಾ ಡೈರೆಕ್ಟ್ ಈ ಸುಡೋಮೊನಾಸ್ ಟ್ರೈಕೋಟೋಮನ್ನ ಹಾಕ್ಬಹುದು. ಅದಲ್ಲದೆ ಇನ್ನು ಎಲೆ ಚುಕ್ಕೆ ರೋಗ ಅಥವಾ ಎಲೆ ಮೇಲೆ ಬರ್ತಕ್ಕಂಥ ರೋಗ ಹತೋಟಿ ಮಾಡಲು ಸುಡೋಮೊನಾಸ್ ಅನ್ನ ನಾವು ಸ್ಪ್ರೇ ಸಹ ಮಾಡಬಹುದು, ಸಿಂಪಡಣೆ ಸಹ ನಾವು ಮಾಡಬಹುದು. ಖರ್ಚು ಎಷ್ಟಾಗತ್ತಂದಿರ್ತಾವೆ ಸಾಮಾನ್ಯವಾಗಿ ಒಂದು ಎಕರೆಗೆ ಬೀಜವನ್ನ ಬಿತ್ತಲಿಕ್ಕೆ ಇರಬಹುದು, ಒಂದು ಎಕರೆ ಹಾಕ್ಲಿಕ್ಕೆ ಖರ್ಚು ಎಷ್ಟು ಬರುತ್ತೆ ಸುಡೋಮೊನಾಸ್ ಟ್ರೈಕೋಡರ್ಮ? ಸಾಮಾನ್ಯವಾಗಿ ಜೈವಿಕ ರೋಗನಾಶಕಗಳನ್ನು ನಾವು ಶಿಲೀಂಧ್ರ ನಾಶಕ ಜೊತೆಗೆ ಕಂಪೇರ್ ಮಾಡಿ ನೋಡಿದಾಗ ಇವುಗಳ ಖರ್ಚು ಬಹಳ ಕಮ್ಮಿ. ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಕೃಷಿ ಇಲಾಖೆಯಲ್ಲಿ ಸಾಮಾನ್ಯವಾಗಿ ನಾವು ಈ ಟ್ರೈಕೋಡರ್ಮ ಇರ್ಬೋದು ಸುಡೋಮೊನಾಸ್ ಕೇವಲ 150 ರೂಪಾಯಿಂದ 200 ರೂಪಾಯಿ ಒಂದು ಕೆಜಿ ರೋಗನಾಶಕ ಜೈವಿಕ ಶಿಲೀಂಧ್ರನಾಶಕಗಳು ಸಿಗ್ತವೆ. ಇದನ್ನ ನಾವು ಸಾಮಾನ್ಯವಾಗಿ ಬೀಜೋಪಚಾರಕ್ಕಾಗಿ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಹಾಕಬೇಕು. ಇಲ್ಲ ಜಾಸ್ತಿ ಬರುತ್ತೆ, ಜಾಸ್ತಿ ಬರುತ್ತದೆ. ಈಗ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಅಂದ್ರೆ ನಾವು 4 ಕ್ವಿಂಟಲ್ ಬೀಜಕ್ಕೆ 4 ಕ್ವಿಂಟಲ್ ಬೀಜಕ್ಕೆ ಮಾಡಬಹುದು. ಈಗ ಟ್ರೈಕೋಡರ್ಮ ಮತ್ತು ಸುಡೋಮೊನಾಸ್ ಎರಡು ಖರ್ಚುಗಳು ಎಷ್ಟಾಗ್ತವೆ ಒಂದು ಎಕರೆ? ಇವೆರಡು ಸಹ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ 150 ರೂಪಾಯಿ ಪ್ರತಿ ಕೆಜಿ ಟ್ರೈಕೋಡರ್ಮ ಮತ್ತು ಸುಡೋಮೊನಾಸ್ ಅನ್ನ ನಾವು 150 ರೂಪಾಯಿಗೆ ಮಾರ್ತಾ ಇದ್ದೀವಿ ಒಂದು ಕೆಜಿ. ಅಂದ್ರೆ ರೈತರು ಇದನ್ನ ತಾವೇ ಸ್ವತಂತ್ರ ಮಾಡ್ಕೋಬಹುದು ಅಂತೀರ ಅಥವಾ ಪ್ರತಿ ವರ್ಷನೂ ಅಥವಾ ಪ್ರತಿ ಬೆಳೆಗೂ ಬಂದು ತಮ್ಮಲ್ಲಿನೇ ಖರೀದಿ ಮಾಡಬೇಕು ಅಥವಾ ಬೇರೆ ಕೃಷಿ ಇಲಾಖೆಯಲ್ಲಿ ತಗೋಬೇಕಂತೀರ ಹೇಗೆ ಇದನ್ನ? ರೈತರು ಉತ್ಪನ್ನ ಮಾಡೋದು ಸ್ವಲ್ಪ ಕಷ್ಟ ಆಗ್ತದ್ರಿ, ಹಾಗಾಗಿ ಅವರು ಸಮೀಪದಲ್ಲಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯ ಇರಬಹುದು ಅಥವಾ ಜೈವಿಕ ನಿಯಂತ್ರಣ ಲ್ಯಾಬೊರೇಟರಿ ಅಂತ ಏನಿರ್ತವೆ ಕೃಷಿ ಇಲಾಖೆಯೂ ಇವೆ, ಇನ್ನು ಪ್ರೈವೇಟ್ ಕಂಪನಿಯೂ ಸಹ ಇವೆ, ಅವುಗಳ ಮುಖಾಂತರ ಈ ಪ್ರತಿ ವರ್ಷ ರೈತರು ಈ ಟ್ರೈಕೋಡರ್ಮ ಸುಡೋಮೊನಾಸ್ ಅನ್ನು ತೆಗೆದುಕೊಳ್ಬಹುದು. ಈಗ ಮತ್ತೊಂದು ವಿಚಾರ ಏನಂತಂದ್ರೆ ಈ ಜೈವಿಕ ರೋಗನಾಶಕಗಳನ್ನ ಇದಕ್ಕೇನಾದ್ರೂ ಇದ್ರ ಮೇಲೆ ಎಕ್ಸ್ಪೈರಿ ಡೇಟು ಅಂತ ಬರೆದಿರ್ತಾರೆ, ಹಾಗೆ ರೈತರು ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಮುಂಗಾರು ಹಂಗಾಮಲ್ಲಿ ಓದಿಟ್ಟಿರ್ತಾರೆ ಅದನ್ನ ಬಳಸಂಗಿಲ್ಲ, ಹಿಂಗಾರು ಹೆಮ್ಮೆ ಬಳಸ್ತಾ ಇರ್ತಾರೆ, ಇದೇನು ಇಲ್ಲಿ ರೈತರು ಏನು ಗಮನಿಸ್ಬೇಕಂತೀರಿ? ನೋಡಿ, ಸಾಮಾನ್ಯವಾಗಿ ಯಾವುದೇ ಜೈವಿಕ ರೋಗನಾಶಕಗಳು ಇರ್ಬೋದು, ಟ್ರೈಕೋಡರ್ಮ ಇರ್ಬೋದು, ಸುಡೋಮೊನಾಸ್ ಇರ್ಬೋದು, ಇನ್ನು ಬ್ಯಾಸಿಲಸ್ ಇರ್ಬೋದು, ಸಾಮಾನ್ಯವಾಗಿ ಇವುಗಳ ಒಂದು ಅವಧಿ 6 ತಿಂಗಳ ಅಂತ ನಾವು ಹೇಳ್ತೀವಿ. ಆರು ತಿಂಗಳ ಆ ಉತ್ಪನ್ನ ಮಾಡಿದ ದಿನದಿಂದ ಹಿಡಿದು 6 ತಿಂಗಳವರೆಗೆ ಅವುಗಳ ಒಂದು ವಯಬಿಲಿಟಿ ಅಥವಾ ಅವುಗಳನ್ನು ಉಪಯೋಗಿಸಬಹುದು. ಇನ್ನು ಅದ ನಂತರ ಉಪಯೋಗಿಸಿ ಮಾಡಿದ್ರಿಂದ ಅಲ್ಲಿರ್ತಕ್ಕಂಥ ಜೀವಾಂಶ ರೋಗನಾಶಕಗಳ ಕೋಶಗಳು ಸತ್ತಿರುತ್ತೆ, ಅದರಿಂದ ಉಪಯೋಗ ಆಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ರೈತರು ಈ ರೋಗನಾಶಕಗಳು ಅದರಲ್ಲಿ ಮುಖ್ಯವಾಗಿ ಜೈವಿಕ ರೋಗನಾಶಕಗಳನ್ನ ತೆಗೆದುಕೊಳ್ಬೇಕಾದಾಗ ಅದ್ರ ಮೇಲಿರ್ತಕ್ಕಂಥ ಒಂದು ಉತ್ಪಾದನಾ ದಿನಾಂಕವನ್ನು ಅವ್ರು ನೋಡಬೇಕು, ಅದನ್ನು ನೋಡಿ ಅವ್ರು ಬಳಸಬೇಕು. ಕೃಷಿ ಮಹಾವಿದ್ಯಾಲಯ ರಾಯಚೂರಿನಲ್ಲಿ ರೈತರು ಇದನ್ನ ಜೈವಿಕ ರೋಗನಾಶಕವನ್ನು ಖರೀದಿ ಮಾಡೋದಾದ್ರೆ ಎಲ್ಲಿ ಬರಬೇಕು, ಯಾರನ್ನ ಸಂಪರ್ಕ ಮಾಡಬೇಕಲ್ಲಿ, ಜೊತೆಗೆ ತಮ್ಮ ಫೋನ್ ಸಂಖ್ಯೆಯನ್ನು ಹೇಳ್ತೀರಾ ರೈತರಿಗೆ? ಏನಾದರೂ ವಿಶೇಷವಾದಂಥ ಮಾಹಿತಿ ಬೇಕಾಗಿತ್ತು ಈ ಜೈವಿಕ ರೋಗನಾಶಕಗಳ ಬಗ್ಗೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೋಬೇಕಾಗಿತ್ತಂದ್ರೆ ತಮ್ಮ ಫೋನ್ ಸಂಖ್ಯೆಯನ್ನು ರೈತರಿಗೆ ಹೇಳ್ತೀರಾ ದಯವಿಟ್ಟು? ಜೈವಿಕ ರೋಗನಾಶಕಗಳನ್ನು ನಾವು ಕೃಷಿ ಮಹಾವಿದ್ಯಾಲಯದ ಸಸ್ಯ ರೋಗಶಾಸ್ತ್ರ ವಿಭಾಗದಲ್ಲಿ ನಾವು ಒಂದು ಬಯೋಕಂಟ್ರೋಲ್ ಲ್ಯಾಬೊರೇಟರಿಯನ್ನು ನಾವು ಕಳೆದ 2011-12 ಮಾಡಿದ್ದೇವೆ. ಇನ್ನು ಈ ವರ್ಷ ಮತ್ತು ಕಳೆದ ವರ್ಷ ನಾವು ಬಹಳ ಪ್ರಮಾಣದಲ್ಲಿ ಅಂದರೆ 10-15 ಕ್ವಿಂಟಲ್ ಅಷ್ಟು ಉತ್ಪಾದನೆ ಸಹ ನಾವು ಮಾಡಿದ್ದೇವೆ. ರೈತರು ನೇರವಾಗಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಮ್ಮ ಲ್ಯಾಬೊರೇಟರಿಗೆ ಬಂದು ಇವುಗಳನ್ನು ಪಡ್ಕೋಬಹುದು. ನನ್ನ ಫೋನ್ ಸಂಖ್ಯೆ 9444 9 7

ಬೇಡಿಕೆ ಕಡಿಮೆಯಾಗುತ್ತಾದಣ್ಣ, ಇಳುವರಿ ಬರುತ್ತಾದ ದೇಕ ನೀತಿ ಎಣ್ಣ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರವನ್ನು ಮರೆಯಬೇಡಿರಿ. ಹಲವಾರು ಲಾಭಗಳು ಬೇಕು ಎಂದರೆ ಬೀಜೋಪಚಾರ. ಕೃಷಿ ಗೀತೆಗಳನ್ನು ಕೇಳಿದ್ರಿ. ಇನ್ನು ನಾಳಿನ ಕೃಷಿ ರಂಗದಲ್ಲಿ ಕೋಳಿ ಸಾಕಾಣಿಕೆಯ ಲಾಭದಾಯಕತೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳ್ತೀರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ನಾಳಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯ ಸಂಚಿಕೆಯಲ್ಲಿ ಮೂಡಿಬರ್ತವೆ. ಇದುವರೆಗೂ ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ. ಲಿಂಗಸ್ಕೂರು ತಾಲೂಕಿನ ಈಚನಾಳ ತಾಂಡದ ದೇವದುರ್ಗ ತಾಲೂಕಿನ ಕ್ಯಾದಿರಿ ಗ್ರಾಮದ ನಾಗಮ್ಮ ಹಾಗೂ ನಿಂಗಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿ. ಹಿರಿಯ ಹಿರಿಯರ ಕೂಡಿ ಗಿರಿಗದ ರೋಗತೀರಿ, ಹಿರಿಯ ಹಿರಿಯರ ಕೂಡಿ ಗಿರಿಗದ ರೋಗತೀರಿ. ಬರುವುತ ನಮಗೇನು ತರತೀರಯ್ಯ ಶಿವ, ಬರುತ್ತ ನಮಗೇನು ತರತೀರಯ್ಯ ಶಿವ. ಗೌರಿ ಗಳಿಗೆಯ ಸಿರಿ ನಿನಗರಣ್ಯದ ಸಿರಿ, ಗೌರಿ ಗಳಿಗೆಯ ಸಿರಿ ನಿನಗರಣ್ಯದ ಸಿರಿ. ಬೆಲೆ ಮಾಡಿ ಬಂದೀನಿ ಗಿರಿಯೋ ಮೇಲೆ ಶಿವ, ಬೆಲೆ ಮಾಡಿ ಬಂದೀನಿ ಗಿರಿಯೋ ಮೇಲೆ ಶಿವ. ಆರೆಂಟು ತಿಂದಿದ್ದಲೆ ನಾರಾಗಿ ಬಂದಿದ್ದಲೆ, ಆರೆಂಟು ತಿಂದಿದ್ದಲೆ ನಾರಾಗಿ ಬಂದಿದ್ದಲೆ. ನಮ್ಮ ಶಿವಗ ನಾಲಿಗೆ ಮದ್ದು ಎರೆದಿದ್ದಲೆ ಶಿವ, ನಮ್ಮ ಶಿವಗ ನಾಲಿಗೆ ಮದ್ದು ಎರೆದಿದ್ದಲೆ ಶಿವ. ಅತ್ತೆಂಟು ತಿಂದಿದ್ದಲೆ ಮಿತ್ರಾಗಿ ಬಂದಿದ್ದಲೆ, ಅತ್ತೆಂಟು ತಿಂದಿದ್ದಲೆ ಮಿತ್ರಾಗಿ ಬಂದಿದ್ದಲೆ. ನಮ್ಮ ಶಿವಗ ನೆತ್ತಿಗೆ ಮದ್ದು ಎರೆದಿದ್ದಲೆ ಶಿವ, ನಮ್ಮ ಶಿವಗ ನೆತ್ತಿಗೆ ಮದ್ದು ಎರೆದಿದ್ದಲೆ ಶಿವ. ಅತ್ತು ಗಂಗಿನ ಇತ್ತಗ ಕರದನ, ಅತ್ತು ಗಂಗಿನ ಇತ್ತಗ ಕರದನ. ಗೌರಿಂದ ಮಾತು ಏನೇನೇಳೋ ಶಿವ, ಗೌರಿಂದ ಮಾತು ಏನೇನೇಳೋ ಶಿವ. ಆರೆಂಟು ತಿಂದಿನಂತ ನಾರಾಗಿ ಬಂದಿನಂತ, ಆರೆಂಟು ತಿಂದಿನಂತ ನಾರಾಗಿ ಬಂದಿನಂತ. ನಾನೇ ನಿನಗ ನಾಲಿಗೆ ಮದ್ದು ಎರೆದಿನಂತ ಶಿವ, ನಾನೇ ನಿನಗ ನಾಲಿಗೆ ಮದ್ದು ಎರೆದಿನಂತ ಶಿವ. ಅತ್ತೆಂಟು ತಿಂದಿನಂತ ಮಿತ್ರಾಗಿ ಬಂದಿನಂತ, ಅತ್ತೆಂಟು ತಿಂದಿನಂತ ಮಿತ್ರಾಗಿ ಬಂದಿನಂತ. ನಾನೇ ನಿನಗ ನೆತ್ತಿಗೆ ಮದ್ದು ಎರೆದಿನಂತ ಶಿವ, ನಾನೇ ನಿನಗ ನೆತ್ತಿಗೆ ಮದ್ದು ಎರೆದಿನಂತ ಶಿವ. ಇದಿಷ್ಟು ಅಂಬತನ ನೀನಕ ಸುಮ್ಮನಿದ್ದಿ, ಇದಿಷ್ಟು ಅಂಬತನ ನೀನಕ ಸುಮ್ಮನಿದ್ದಿ. ಸಿಂಪಿಗನ ಸೂಳೆಂತನ ಬರದಿತ್ತ ಶಿವ, ಸಿಂಪಿಗನ ಸೂಳೆಂತನ ಬರದಿತ್ತ ಶಿವ. ಜನಕ ಅಂಜಿದನೇ ಶಿವನೇ, ಮನಕ ಅಂಜಿದನೇ ಶಿವನೇ, ಜನಕ ಅಂಜಿದನೇ ಶಿವನೇ, ಮನಕ ಅಂಜಿದನೇ ಶಿವನೇ. ನಿನಗಂಜಿ ನಾನು ಕೈಯೋ ಕಾದೇ ಶಿವ, ನಿನಗಂಜಿ ನಾನು ಕೈಯೋ ಕಾದೇ ಶಿವ. ದೊಡ್ಡೆಂಟಿ ಮುಂದ ಮುಂದ ಸಣ್ಣೆಂಟಿ ಇಂದ ಇಂದ, ದೊಡ್ಡೆಂಟಿ ಮುಂದ ಮುಂದ ಸಣ್ಣೆಂಟಿ ಇಂದ ಇಂದ. ಶಿಲವಂತಯ್ಯನ ಮಠಕ್ಕೋಗೆ ಶಿವ, ಶಿಲವಂತಯ್ಯನ ಮಠ ಕೋಗೆ ಶಿವ, ಯಾವಕಿ ದೊಡ್ಡೆಂತಿ ಶಿವನೇ, ಯಾವಕಿ ಸಣ್ಣೆಂತಿ ಶಿವನೇ, ಯಾವಕಿ ದೊಡ್ಡ ನಿನ್ನ ಪಟ್ಟದ ರಾಣೇ ಶಿವ, ಯಾವಕಿ ನಿನ್ನ ಪಟ್ಟದ ರಾಣೇ ಶಿವ. ಪಟ್ಟೊಳಿ ಊಟಕ್ಕೆ ಕಟಣಿ ಕಟ್ಟಿದಕಿ, ಪಟ್ಟೊಳಿ ಊಟಕ್ಕೆ ಕಟಣಿ ಕಟ್ಟಿದಕಿ, ಘಟವಾಣಿ ನನ್ನ ಹಿರಿಯೋ ಮಡದಿ ಶಿವ, ಘಟವಾಣಿ ನನ್ನ ಹಿರಿಯೋ ಮಡದಿ ಶಿವ. ಸಣ್ಣೊಳಿ ಸರದಕಿ ಎಣ್ಣೆ ಗಂಪಿಕ್ಕಿನಕಿ, ಸಣ್ಣೊಳಿ ಸರದಕಿ ಎಣ್ಣೆ ಗಂಪಿನಕಿ, ಗುಣವಂತಿ ನನ್ನ ಸಣ್ಣ ಮಡದಿ ಶಿವ, ಗುಣವಂತಿ ನನ್ನ ಸಣ್ಣ ಮಡದಿ ಶಿವ. ನನ್ನ ಅಂಗಳದಾಗ ಜೀರಿಗೆ ಮರನುಟ್ಟಿ, ನನ್ನ ಅಂಗಳದಾಗ ಜೀರಿಗೆ ಮರನುಟ್ಟಿ, ಜೀರಿಗೆ ಸಣ್ಣ ಎರಿ ಸಣ್ಣ ರನದ ಕೋಲು ಕೋಲೆ, ಜೀರಿಗೆ ಸಣ್ಣ ಎರಿ ಸಣ್ಣ ರನದ ಕೋಲು ಕೋಲೆ, ಜೀರಿಗೆ ಸಣ್ಣ ಎರಿ ಸಣ್ಣ ಗೌರಮ್ಮನ, ಜೀರಿಗೆ ಸಣ್ಣ ಎರಿ ಸಣ್ಣ ಗೌರಮ್ಮನ, ರಾಣ್ಯ ಉಡುವಂತ ನಡು ಸಣ್ಣ ರನದ ಕೋಲು ಕೋಲೆ, ರಾಣ್ಯ ಉಡುವಂತ ನಡು ಸಣ್ಣ ರನದ ಕೋಲು ಕೋಲೆ. ನನ್ನ ಅಂಗಳದಾಗ ಉತ್ತುತ್ತಿ ಮರನುಟ್ಟಿ, ನನ್ನ ಅಂಗಳದಾಗ ಉತ್ತುತ್ತಿ ಮರನುಟ್ಟಿ, ಉತ್ತುತ್ತಿ ಸಣ್ಣ ಎಲಿ ಸಣ್ಣ ರನದ ಕೋಲು ಕೋಲೆ, ಉತ್ತುತ್ತಿ ಸಣ್ಣ ಎಲಿ ಸಣ್ಣ ರನದ ಕೋಲು ಕೋಲೆ, ಉತ್ತು ಉತ್ತಿ ಸಣ್ಣ ಎಲಿ ಸಣ್ಣ ಗೌರಮ್ಮನ, ಉತ್ತು ಉತ್ತಿ ಸಣ್ಣ ಎಲಿ ಸಣ್ಣ ಗೌರಮ್ಮನ, ಪಟ್ಟೊಳಿ ಉಡುವ ನಡು ಸಣ್ಣ ರನದ ಕೋಲು ಕೋಲೆ, ಪಟ್ಟೊಳಿ ಉಡುವ ನಡು ಸಣ್ಣ ರನದ ಕೋಲು ಕೋಲೆ. ಬಾಜಿ ಬಾಜರೆಲ್ಲ ಬಾಳಿ ಹಣ್ಣಿನ ರಾಶಿ, ಬಾಜಿ ಬಾಜರೆಲ್ಲ ಬಾಳಿ ಹಣ್ಣಿನ ರಾಶಿ, ಬ್ಯಾಗುಡಿ ಕುದರಿ ಕುಣಸೂತ ರನದ ಕೋಲು ಕೋಲೆ, ಬ್ಯಾಗುಡಿ ಕುದರಿ ಕುಣಸೂತ ರನದ ಕೋಲು ಕೋಲೆ, ಬ್ಯಾಗುಡಿ ಕುಳಿ ಕುಣಸುತ ಗೌರಮ್ಮನ, ಬ್ಯಾಗುಡಿ ಕುದರಿ ಕುಣಸುತ ಗೌರಮ್ಮನ, ಮಾವ ಬಂದಾನ ಕರಿಲಾಕ ರನದ ಕೋಲು ಕೋಲೆ, ಮಾವ ಬಂದಾನ ಕರಿಲಾಕ ರನದ ಕೋಲು ಕೋಲೆ. ಸಂದು ಸಂದು ಎಲ್ಲ ನಿಂಬೆ ಹಣ್ಣಿನ ರಾಶಿ, ಸಂದು ಸಂದು ಎಲ್ಲ ನಿಂಬೆ ಹಣ್ಣಿನ ರಾಶಿ, ಬಂಗಾರದ ಕುದುರಿ ಕುಣಸೂತ ರನದ ಕೋಲು ಕೋಲೆ, ಬಂಗಾರದ ಕುದುರಿ ಕುಣಸೂತ ರನದ ಕೋಲು ಕೋಲೆ, ಬಂಗಾರದ ಕುದುರಿ ಕುಣಸುತ ಗೌರಮ್ಮನ, ಬಂಗಾರದ ಕುದುರಿ ಕುಣಸುತ ಗೌರಮ್ಮನ, ಗಂಡ ಬಂದಾನ ಕರಿಲಾಕ ರನದ ಕೋಲು ಕೋಲೆ, ಗಂಡ ಬಂದಾನ ಕರಿಲಾಕ ರನದ ಕೋಲು ಕೋಲೆ. ಆನಿ ತಯ್ಯಾರಾಗಿ ಅಂಗಳಕ ನಿಂತಾವ, ಆನಿ ತಯ್ಯಾರಾಗಿ ಅಂಗಳಕ ನಿಂತಾವ, ಆನೇರ ಗೌರ ಅಳುಬೇಡ ರನದ ಕೋಲು ಕೋಲೆ, ಆನೇರ ಗೌರ ಅಳುಬೇಡ ರನದ ಕೋಲು ಕೋಲೆ. ಆನಿಯರ ಗೌರ ಅಳುಬೇಡ ನಾನಿನ್ನ, ಆನಿಯರ ಗೌರ ಅಳುಬೇಡ ನಾನಿನ್ನ, ಮತ್ತೆ ಮಾರ್ನಮಿಗೆ ಕರಿಸೇನೆ ರನದ ಕೋಲು ಕೋಲೆ, ಮತ್ತೆ ಮಾರ್ನಮಿಗೆ ಕರಿಸೇನೆ ರನದ ಕೋಲು ಕೋಲೆ. ಒಂಟಿ ತಯ್ಯಾರಾಗಿ ಅಂಗಳಕ ನಿಂತಾವ, ಒಂಟಿ ತಯ್ಯಾರಾಗಿ ಅಂಗಳಕ ನಿಂತಾವ, ಒಂಟೇರ ಗೌರ ಅಳುಬೇಡ ರನದ ಕೋಲು ಕೋಲೆ, ಒಂಟೇರ ಗೌರ ಅಳುಬೇಡ ರನದ ಕೋಲು ಕೋಲೆ. ಒಂಟಿಯರ ಗೌರ ಅಳುಬೇಡ ನಾನಿನ್ನ, ಒಂಟಿಯರ ಗೌರ ಅಳುಬೇಡ ನಾನಿನ್ನ, ಮತ್ತೆ ದಿಳುಗಿ ಕರಿಸೇನೆ ರನದ ಕೋಲು ಕೋಲೆ, ಮತ್ತೆ ದಿಳುಗಿ ಕರಿಸೇನೆ ರನದ ಕೋಲು ಕೋಲೆ. ಅರೆಂಟು ಸಮದುರಲಿ ಅಕ ನಾನು ಹಾಲಾಗಿ ಅರಿಯತ್ತಿದ್ದೆ, ಅರೆಂಟು ಸಮದುರಲಿ ಅಕ ನಾನು ಹಾಲಾಗಿ ಅರಿಯತ್ತಿದ್ದೆ, ವಾರಿಗುಳ್ಳ ಪುರುಷ ಜಡಿ ಒಳಗಿಟ ಗಂಡು ತಂದಾರು ನಾನೇ ಬಂದೆ, ವಾರಿಗುಳ್ಳ ಪುರುಷ ಜಡಿವಾಳ ಗಿಟಗಂಡು ತಂದಾರು ನಾನೇ ಬಂದೆ, ತಂದಾರು ನಾನೇ ಬಂದೆ, ಅಕ್ಕ ನಿನ್ನ ಗಂಡ ತಂದಾರು ಬಂದೆ, ತಂದಾರು ನಾನೇ ಬಂದೆ, ಅಕ್ಕ ನಿನ್ನ ಗಂಡ ತಂದಾರು ಬಂದೆ. ಅಂದೇ ಕುಂದೆದು ಮಾತಂದಾಡದೀರ ಕೈಯ ಬೀಳ ಮಂಚದ ಕೆಳಗೆ, ಅಂದೇ ಕುಂದೆದು ಮಾತಂದಾಡದೀರ ಕೈಯ ಬೀಳ ಮಂಚದ ಕೆಳಗೆ. ಅತ್ತೆಂಟು ಸಮದುರ